ಬೆಳೆದ ಮರಿಹುಳುಗಳು ಪಕ್ಕದ ಗಿಡಗಳಿಗೆ ಹರಡಿ ಜೋಳದ ಸುಳಿಯಲ್ಲಿದ್ದುಕೊಂಡು ಎಲೆಗಳನ್ನು ತಿನ್ನುತ್ತವೆ. ಹಾನಿಗೊಳಗಾದ ಎಲೆಗಳು ಸಾಲಾಗಿ ಉದ್ದನೆಯ ರಂಧ್ರಗಳು ಉಂಟು ಮಾಡುತ್ತವೆ. ನಂತರ ಬೆಳೆದಂಥ ಮರಿ ಹುಳುಗಳು ಎಲೆಗಳನ್ನು ತುದಿಯಿಂದ ಮಧ್ಯದ ಕಡೆಗೆ ತಿನ್ನುವುದರಿಂದ ಎಲೆಗಳು ಹರಿದಂತೆ ಗೋಚರವಾಗುತ್ತದೆ. ಕೀಟದ ಬಾಧೆಯು ತೀವ್ರವಾದಲ್ಲಿ ಸುಳಿಯನ್ನು ತಿಂದು ಅಧಿಕ ಪ್ರಮಾಣದಲ್ಲಿ ಹಿಕ್ಕೆಗಳನ್ನು ಹೊರಹಾಕುತ್ತದೆ. ನಂತರ ಒಣಗಿದ ಈ ಹಿಕ್ಕೆಗಳು ತೌಡನ್ನು ಹೋಲುವುದರಿಂದ ಗಿಡದ ಮೇಲೆಲ್ಲ ತೌಡು ಬಿದ್ದಿರುವಂತೆ ಕಾಣುತ್ತದೆ. ನಿರ್ವಹಣೆ ಹೆಂಗೆ ಮಾಡಬೇಕಪ್ಪ ಅಂದರೆ ಬದುಗಳನ್ನು ಸ್ವಚ್ಛವಾಗಿಡಬೇಕು. ಆದಷ್ಟು ಎಲೆಗಳ ಮೇಲಿರುವ ಮೊಟ್ಟೆಗಳು ಮತ್ತು ಮರಿಹುಳುಗಳನ್ನು ಆರಿಸಿ ನಾಶಪಡಿಸಬೇಕು. ಮತ್ತೇನು ಮಾಡಬೇಕಪ್ಪ ಅಂದರೆ ಜೈವಿಕ ಕೀಟನಾಶಕಗಳಾದ ಮೆಟೈರಜಿನ್ ಅನಿಸೋಪಿಲೆ ಅಥವಾ ತೇವಾಂಶ ಹೆಚ್ಚಿರುವ ಪ್ರದೇಶಗಳಲ್ಲಿ ನ್ಯೂಮೋರಿಯಾ ರಿಲೆಯನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬೆರೆಸಿ ಸುಳಿಗಳಲ್ಲಿ ಬೀಳುವಂತೆ ಸಿಂಪಡಣೆ ಮಾಡಬೇಕು. ಆಮೇಲೆ ಕೀಟನಾಶಕಗಳಾದ ಎಮ್ಎಮೆಕ್ಟಿನ್ ಬೆಂಜೋಯೇಟ್ 5 SG 0.40 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಅಥವಾ ಸ್ಪೈನೋಸಾಡ್ 45 SC 0.30 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9535727653ಕ್ಕೆ ಕರೆ ಮಾಡಿ. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8 7 0 0 0 0 0 1 4 2 4 2 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2 ಅಷ್ಟೇ ಸುಲಭ. ಇದೀಗ ಕೇಳೋಣ ಕೃಷಿ ಬದುಕಿನ ಅನುಭವಗಳು ಕುರಿತು. ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ರೈತ ಮಹಿಳೆ MH ಇಂದಿರಮ್ಮ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ದೊಡ್ಡುಳಾರ್ತಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ MH ಇಂದಿರಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದರೆ. ಇಂದಿರಮ್ಮರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಇಂದಿರಮ್ಮರೇ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಸರ್, ಇದು ನನಗೆ ಚಿಕ್ಕವಳಾದಾಗಿನಿಂದನೂ ಅಭ್ಯಾಸ ಇದೆ ಸರ್. ನಮ್ಮ ಅಪ್ಪಾಜಿ ಮನೆಯಲ್ಲಿ ರೈತ ಕುಟುಂಬದಿಂದ ಬಂದಿರೋದ್ರಿಂದ ನಂದು PUC ಡಿಗ್ರಿ ಆಗಿದೆ. ಬಟ್ ರಜಾ ಇದ್ದಾಗೆಲ್ಲ ನಾವು ಹೊಲದ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಕೆಲಸದಲ್ಲಿ ಅನುಭವ ಇದೆ ಸರ್. ಅಂದರೆ ನಿಮ್ಮ ತಂದೆ ತಾಯಿನೂ ಕೃಷಿಕರ? ಹೌದು ಸರ್, ಹೌದು. ಅವರು ಕೃಷಿಕರ ಸರ್. ಕೃಷಿ, ದನಕರು, ಪಶುಸಂಗೋಪನೆ ಎಲ್ಲ ಮಾಡಿಕೊಂಡು ನಾವು ಬಂದಿರೋ ಸರ್. ಅಂದರೆ ಈಗ ತಂದೆ ತಾಯಿ ಮನೆಯಲ್ಲಿ ಕೃಷಿ ಬದುಕು ಕಲಿತಿದ್ದು ನಿಮಗೆ ಗಂಡನ ಮನೆ ಅನುಕೂಲ ಆಯ್ತು ಅನ್ಸುತ್ತಾ? ಹೌದು ಸರ್. ಮತ್ತು ನಮಗೆ, ನಾವು ಇವಾಗ್ಲೂ ಅದೇ ಬದುಕು ಮಾಡಿಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ನಮಗೆ ಚಿಕ್ಕ ವಯಸ್ಸಿನಿಂದ ಕಲ್ತಿದ್ದು ಒಳ್ಳೇದು ಅನಿಸಿತ್ತು ಸರ್. ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ ಮೇಡಮ್? ಲಾಭದಾಯಕ ಅಂದರೆ ಸ್ವಲ್ಪ ನಾವು ವೈಜ್ಞಾನಿಕವಾಗಿ ಏನಾರು ಅಳವಡಿಸ್ಕೊಂಡ್ರೆ ಸ್ವಲ್ಪ ಲಾಭ ಆಗುತ್ತೆ ಸರ್. ನಾವು ಸುಮ್ಮನೆ ಹಳೆ ರೀತಿಯಲ್ಲೇ ಮಾಡ್ಕೊಂಡು ಹೋದರೆ ನಮಗೆ ಕಷ್ಟ ಸಾಧ್ಯ ಆಗುತ್ತೆ ಸರ್. ಲಾಭ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗ ಕೃಷಿಯಲ್ಲಿ ವೈಜ್ಞಾನಿಕತೆ ಅಳವಡಿಸ್ಕೋಬೇಕಂದ್ರೆ ಯಾವ ರೀತಿ ಅಳವಡಿಸ್ಕೋಬೇಕಂತಾರೆ? ಅಂದರೆ ನಾವು ಇವಾಗ ನೀರಾವರಿ, ಮೊದಲು ನೀರಾಯಿಸ್ತಿದ್ವಿ, ಇವಾಗ ಡ್ರಿಪ್ ಮೂಲಕ ಮಾಡ್ತಕ್ಕಂಥದ್ದು, ಸ್ಪಿಂಕ್ಲರ್ ಹಾಕ್ಕಂತಕ್ಕಂಥದ್ದು, ಮಳೆಗಳು ಹೋದಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಟೈಮಿಗೆ ಸರಿಯಾಗಿ ನೀರು ಹಾಯಿಸೋದಕ್ಕೆ ಅಥವಾ ಇದೆಂಥ ಸಾಲಿಬಲ್ಗಳು ಕೊಡೋದು ಬೇಗ ಈಸಿ ಆಗುತ್ತೆ. ಡ್ರಿಪ್ ಮೂಲಕ ಆದರೆ ನಾವು ನೀರು ಹಾಯಿಸೋದ್ರ ಮೂಲಕ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರೊಳಗೆ ತೂರಿ ಮೆಕ್ಕೆಜೋಳ ಅಂತಂದ್ರಾಗ ಒಳಗೋಗಿ ಗೊಬ್ಬರ ಕೊಡೋದು ಎಲ್ಲ ಕಷ್ಟ ಆಗುತ್ತೆ. ಚಿಕ್ಕದಿದ್ದಾಗ ಕೊಡ್ಬೋದು, ಆ ಥರ ಎಲ್ಲ ಡ್ರಿಪ್ ಇದ್ರೆ ಒಳ್ಳೆ ಅನುಕೂಲ ಆಗುತ್ತೆ ಅಂತಂದೇಳಿ ಈ ಥರ ಮಾಡ್ಕೋಬೋದು ಸರ್. ಇಲ್ಲಿ ಗಂಡನ ಮನೆ ಜಮೀನು ಎಷ್ಟು ಎಕರೆ ಇದೆ? ನಮ್ದು 6.5 ಎಕರೆ ಇದೆ ಸರ್. ಎಲ್ಲ ನೀರಾವರಿನ ಖುಷ್ಕಿ ಜಮೀನು ಇದೆಯಾ? ಇಲ್ಲ, 4 ಎಕರೆ ನೀರಾವರಿ ಮಾಡಿದೀವಿ ಸರ್, ಇದ್ದಿದ್ದು ಖುಷ್ಕಿ ಇದೆ ಸರ್. ಈ ಬೆದಲ್ ಜಮೀನಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ಶೇಂಗಾ, ಉರುಳಿ, ತೊಗರಿ, ನವಣೆ, ಸಜ್ಜೆ ಎಲ್ಲ ಹಾಕ್ತೀವಿ ಸರ್. ಅದು ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ ಸರ್? ಏನಂದ್ರೆ ಈ ಸುಮಾರು ವರ್ಷಗಳಿಂದ ಹೊಲಕ್ಕೆ ಹಾಕಿರ್ತಕ್ಕಂಥದ್ದು ಏನು ಬರ್ತಾ ಇಲ್ಲ. ಪ್ರತಿ ವರ್ಷನೂ ಬೀಜ ಕೊಂಡ್ಕೊಂಡು ಬಂದು ಹಾಕ್ತೀವಿ. ನಮಗೆ ಬೀಜಕ್ಕಾಗಷ್ಟು ಬೆಳೆಯೋದು ಕಷ್ಟ ಆಗಿದೆ ಸರ್. ಖುಷ್ಕಿಗೆ ಹಾಕಿರೋದೆಲ್ಲ ಬೆಳೀತಾ ಇಲ್ಲ ಸರ್. ಏನು ಕಾರಣ ಅಂತೀರ? ಕಾರಣ ಅಂದರೆ ಅಕಾಲಿಕ ಮಳೆ. ಮಳೆ ಬೇಕಾದಾಗ ಬರಲ್ಲ, ಯಾವಾಗ ಬೇಡ ಅವಾಗ ಯಥೇಚ್ಛವಾಗಿ ಸುರಿಯುತ್ತೆ, ಎಲ್ಲ ಕೊಳತೋಗಂಗೆ ಆ ಥರ ಹಂಗಾಗ್ಬಿಟ್ಟು ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಈ ವರ್ಷ ಎಲ್ಲ ಮಳೆ ಚೆನ್ನಾಗಿ ಬಂದಿದೆ, ಶೇಂಗಾ ಚೆನ್ನಾಗಿದೆ ಅಂತಾರೆ, ಈ ವರ್ಷ ಪರವಲ್ಲ ಅನ್ಸುತ್ತೆ, ಹೆಂಗೆ ಅನ್ಸುತ್ತೆ? ಈ ವರ್ಷನೂ ಅಂಥ ಇದೇನಿಲ್ಲ ಸರ್, ಸಾಮಾನ್ಯವಾಗಿದೆ. ಆಗಲಿ ಫುಲ್ ಬಾಡ್ತಾ ಇದೆ, ಈಗ ಬರುತ್ತೆ, ಎಲ್ಲ ಬಾಡಿ ಒಣಗಿದಾಗ ಬರ್ತದೆ. ಅವಾಗೆಲ್ಲ ಮೊಳಕೆ ಹೋಗ್ತದೆ, ಇದ್ದಿದ್ದ ಬದಿದ್ದು ಮೊಳಕೆ ಎಳೆಕಾಯಿ ಇದಾಗಿದ್ದು ಆ ಥರ ಆಗುತ್ತೆ ಸರ್. ಹಂಗಾಗಿ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಖುಷ್ಕಿ ಬೆಳೆಗಳು ಬೆಳೆಯೋದಕ್ಕೆ. ಈ ವರ್ಷ ಚೆನ್ನಾಗಿ ಮಳೆ ನಡೆಸಿದ್ರು, ಈಗ ಅರ್ಜೆಂಟ್ ಮಳೆ ಬೇಕು, ಈಗ ಮಳೆ ಇಲ್ಲ ಅಂತೀರ? ಹೌದು ಸರ್, ಈಗ ಮಳೆ ಬೇಕು ಸರ್ ನಮಗೆ. ಈ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರ? ಇದು ಮೆಕ್ಕೆಜೋಳ, ಈರುಳ್ಳಿ ಹಾಕಿದ್ವಿ ಹೋದ ವರ್ಷ, ಅದೆಲ್ಲ ಏನು ರೋಗ ಬಿದ್ದು ಹೋಗ್ಬಿಡ್ತು. ಈ ವರ್ಷ ಏನು ಬರೀ ಮೆಕ್ಕೆಜೋಳ, ಇದು ದಾಳಿಂಬೆ ಹಾಕಿದ್ವಿ ಸರ್. ದಾಳಿಂಬೆ ಹಾಕಿ ಎಷ್ಟು ವರ್ಷ ಆಯ್ತು? ದಾಳಿಂಬೆ ಹಾಕಿ ಈಗ 3 ವರ್ಷ ಆಗಿದೆ ಸರ್. ಹಳೇದು ಬೇರೆ ಇದೆ, ಅದು ಫುಲ್ ರೋಗ ಆಗಿಬಿಟ್ಟಿದೆ ಅಂತ ಹಂಗೆ ಕೈ ಬಿಟ್ಬಿಟ್ಟಿದ್ದೀವಿ. ಈಗ 2 ವರ್ಷ ಆಯಿತು, ಹೋದ ವರ್ಷ ಎಲ್ಲ ಬಂಡವಾಳ ಹಾಕಿ ಅದು ಎಲ್ಲ ಕೈ ಕೊಡ್ತಾ ಕೈ ಬಿಟ್ಟು ಹಂಗೆ ಬಿಟ್ಟಿದ್ದೀವಿ ಸರ್. 1 ವರ್ಷ ಡ್ರೈ ಆಗಿಬಿಡಲಿ ಅಂತಂದೇಳಿ ಅದನ್ನು. ಅಂದರೆ ಇನ್ನು ದಾಳಿಂಬೆಯಿಂದ ಯಾವುದೇ ಒಂದು ಬೆಳೆನೂ ತಗೊಂಡಿಲ್ವಾ? ಇಲ್ಲ, ಹಳೆ ದಾಳಿಂಬೆಯಲ್ಲಿ 1-3 ಬೆಳೆ ತಗೊಂಡಿವಿ ಸರ್, ಈಚೆಗೆ 2 ಬೆಳೆ ಫೇಲ್ ಆದವು ಸರ್. ಪ್ರಾರಂಭದಲ್ಲಿ ಚೆನ್ನಾಗಿ ಇಳುವರಿ ಬಂದು ಲಾಭ ತಂದು ಕೊಡ್ತ ಬೆಳೆ? ತೀರಾ ಲಾಭ ಏನು ಮಾಡಲಿಲ್ಲ ಸರ್, ನಾವು ಹಾಕಿದ ಬಂಡವಾಳಕ್ಕೆ ಕೊರತೆ ಆಗಲಿಲ್ಲ. ಇದಾಯ್ತು ಸರ್ ದಾಳಿಂಬೆಯಲ್ಲಿ ನಮಗೆ. ದಾಳಿಂಬೆ ವಾಣಿಜ್ಯ ಬೆಳೆ, ಲಾಭದಾಯಕ ಬೆಳೆ ಅಂತಾರೆ, ಏನು ಕಾರಣದಿಂದ ಲಾಸ್ ಆಯ್ತು ಅನ್ಸುತ್ತೆ ಸರ್? ಈ ಕಡೆ ಅದೇನೋ ಬ್ಲೈಟ್ಸ್ ಅಂತ ಚುಕ್ಕೆ ರೋಗ ಬರುತ್ತೆ ಸರ್ ಕಾಯಿಗೆ, ಚೆನ್ನಾಗಿ ಬರುತ್ತೆ. ಈ ಮಳೆ ಜಾಸ್ತಿ ಆಗೋದ್ರಿಂದ, ಥಂಡಿ ಜಾಸ್ತಿ ಆಗೋದ್ರಿಂದ ಅದು ಸ್ಟಾರ್ಟ್ ಆಗಿಬಿಡುತ್ತೆ. ನಮಗೆ ಎಷ್ಟು ಸಾರಿ ಔಷಧಿಗಳು ಹೊಡೆದು ಹೊಡೆದು ಸೋತು ಸುಮ್ಮನೆ ಆಗಿ, ಒಂದು ಸಾರಿ ಮಳೆ ಬಂದಿದೆ ಅಂದರೆ ಔಷಧಿ ಹೊಡಿಬೇಕಂತಾರೆ, ಆದರೂ 4ರಷ್ಟು ದುಡ್ಡಿಡಬೇಕಾಗುತ್ತೆ. ಹಾಗಾಗ್ಬಿಟ್ಟು ಹೊಡೆಯೋವರೆಗೂ ಹೊಡೆದು ಅಲ್ಲಿಗೆ ಬೆಳೆ ಚೆನ್ನಾಗಿ ಬಂದಾಗ ರೋಗ ಬಂದು ಕೊಳ್ತೋಗೋದು. ಇನ್ನೊಂದು ಮೇನ್ ಅಂದರೆ ಊಜಿ ಅಂತ ಚುಚ್ಚುತ್ತೆ, ಅದು ಒಳ್ಳೆ ಹಣ್ಣುಗಳಿಗೆ ಚುಚ್ಚಿ ಎಲ್ಲ ಹಾಳು ಮಾಡಿಬಿಡುತ್ತೆ. ಈ ಥರ ಇದು ಮಾಡೋದ್ರಿಂದ ಇವಾಗ ಬೆಳೆ ತೆಗೆಯೋದು ತುಂಬ ಕಷ್ಟ ಆಗ್ತಾ ಇದೆ ಸರ್. ಈ ದಾಳಿಂಬೆಯಲ್ಲಿ ಏನು ಏನು ವೈಜ್ಞಾನಿಕತೆ, ಸುತ್ತ ಬಾರ್ಡ್ರಲ್ಲಿ ನೆಟ್ಟು ಅದನ್ನೆಲ್ಲ ಕಟ್ಟಿ ಮಾಡೋಂಥ ವ್ಯವಸ್ಥೆ ಏನು ಮಾಡಲಿಲ್ವಾ? ಮಾಡಿದ್ವಿ ಸರ್, ಗ್ರೀನ್ ನೆಟ್ ಕಟ್ಟಿದ್ವಿ. ಔಷಧಿಗಳನ್ನು ಹೊಡೆದು, ಔಷಧಿ ಹೊಡೆದ್ರೆ 1 ವಾರ 10 ದಿನ ಮತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮೇಲೆಲ್ಲ ಇದ್ರಾಗಾದರೆ ಗ್ರೀನ್ ಹೌಸು ಅಂಥದ್ರಾಗಾದರೆ ಚೆನ್ನಾಗಿರುತ್ತೆ. ಅಷ್ಟೆಲ್ಲ ಹಾಕ್ಬೇಕಾದ್ರೆ ನಮ್ಮ ಹತ್ರ ಬಂಡವಾಳಗಳಿಲ್ಲ. ಈಗ ಆ್ಯಕ್ಚುಲಿ ಸಾಲಗಾರರಾಗಿದ್ದೀವಿ ಎಲ್ಲನ. ಈ ರೀತಿಯಾಗಿ ನಮಗೆ ಎಷ್ಟೇ ಇದು ಮಾಡ್ಕೊಂಡೋದ್ರೂ ನಮಗೆ ಕಷ್ಟ ಆಗ್ತಿದೆ ಸರ್. ಆದರೆ ದಾಳಿಂಬೆ ಅದಕ್ಕೆ ಸುಮ್ಮನೆ ಇವಾಗ ಎಳೆ ಗಿಡನೂ ಹಾಕಿದ್ದೀವಿ, 3 ವರ್ಷದ ಗಿಡ ಇದೆ. ಬೆಳೆಗೆ ಬಿಡೋದಕ್ಕೂ ಇವಾಗ ಯೋಚನೆ ಮಾಡ್ತಾ ಇದ್ದೀವಿ. ಅದನ್ನು ಬೆಳೆಗೆ ಬಿಟ್ಟರೆ ಬಂಡವಾಳ ಭಾಳ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಂತರ ಬೆಳೆಯಾಗಿ ಮೆಕ್ಕೆಜೋಳ ಅದು ಇದು ಅದರಲ್ಲಿ ಆಗ್ತಾ ಇದ್ದೀವಿ ಸರ್. ಹಂಗೇನೆ ತೆಗಿಯೋದು ಬೇಡ, ಇರಲಿ ನೋಡೋಣ ಅಂತ. ಹಾಂ ಸರ್. ಹಾಗಿದ್ರೆ ನೀರಾವರಿಯಲ್ಲಿ ನಿಮಗೆ ಸ್ವಲ್ಪ ಪರವಾಗಿಲ್ಲಪ್ಪ, ಲಾಭ ತಂದು ಕೊಡೋಂಥ ಬೆಳೆಗಳಂದರೆ ಯಾವು? ಈಗ ಸದ್ಯಕ್ಕೆ ಮೆಕ್ಕೆಜೋಳ ಪರವಾಗಿಲ್ಲ ಸರ್, ನಮ್ಮ ಏರಿಯಾದಲ್ಲಿ ಮೆಕ್ಕೆಜೋಳ ಪರವಾಗಿಲ್ಲ. 1 ವರ್ಷಕ್ಕೆ 1 ಬೆಳೆಗೆ 1 ಎಕರೆಗೆ 25-26 ಕ್ವಿಂಟಲ್ ಆ ಥರ ಬೆಳೀತಾ ಇದ್ದೀವಿ ಸರ್. ಈ ವರ್ಷನ ಮೆಕ್ಕೆಜೋಳ ಬೆಳೀತಿರೋದು, ಪ್ರತಿ ವರ್ಷನೂ ಬೆಳೀತಾ ಇರ್ತೀರ? ಪ್ರತಿ ವರ್ಷನೂ ಆಗ್ತಿರ್ತೀವಿ ಸರ್, 1 ಬೆಳೆ ತಪ್ಪಿರೋ 1 ಬೆಳೆ ಆಗ್ತಿರ್ತೀವಿ. ಈ ಮೆಕ್ಕೆಜೋಳ ಬೆಳೆಯೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತೀರ? ಚೆನ್ನಾಗಿ ಅದೇ ಉಳುಮೆ ಮಾಡಿಸ್ತೀವಿ ಸರ್, ಟ್ರ್ಯಾಕ್ಟ್ರಲ್ಲಿ ಡ್ರಿಲ್ಲರ್ ಓಡಿಸಿ ಅಥವಾ ಗಟ್ಟಿ ಇದ್ರೆ ಫ್ಲೋ ಓಡಿಸಿ ಕುಂಟೆ ಓಡಿಸಿ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ತಿರುವಿ ತಿರುವಿ ಬೇಸಾಯ ಮಾಡಿಸಿ ಮಾಡಿಸಿ ಅದಕ್ಕೆ ತಂದು ಆಮೇಲೆ ಈಗ ಸ್ವಲ್ಪ ಒಂದಿಷ್ಟು ಡ್ರಿಪ್ ಮೂಲಕ ಮಾಡಿದ್ದೀವಿ, ಬಣ್ಸು ಓಡಿಸಿ ಕೆಲವೆಲ್ಲ ನೀರು ಹಾಯಿಸೋದು ಮಾಡಿದ್ದೀವಿ ಸರ್. ಒಂದಿಷ್ಟು ಎಲ್ಲ ಆ ಥರನೂ 2 ಥರನೂ ಮಾಡ್ತಾ ಇದ್ದೀವಿ ಸರ್. ಅಂತರ ಎಷ್ಟು ಕೊಡ್ತೀರಾ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? ಅಂದರೆ ಸಾಲಿನಿಂದ ಸಾಲಿಗೆ 2 ಅಡಿ ಡಿಸ್ಟೆನ್ಸ್ ಇರುತ್ತೆ ಸರ್. ಒಂದು ಪೈರಿನಿಂದ ಪೈರಿಗೆ 1 ಅಡಿ ಅಷ್ಟು ಡಿಸ್ಟೆನ್ಸ್ ಮಾಡಿಸ್ತೀವಿ ಸರ್ ಮೆಕ್ಕೆಜೋಳಕ್ಕೆ. ಬೀಜನೆಲ್ಲ ಏನು ಕೈಯಿಂದನೇ ಊರ್ತೀರಾ ಅಥವಾ ಟ್ರ್ಯಾಕ್ಟ್ರಿಂದ ಬಿತ್ತನೆ ಮಾಡ್ತೀರಾ? ಇಲ್ಲ ಸರ್, ಕೈಯಿಂದನೇ ಊರಿದ್ದೀವಿ ಸರ್ ನಾವು. ಇವಾಗ ಟ್ರ್ಯಾಕ್ಟ್ರಿಂದನೂ ಬಿತ್ತಿದ್ದಾರೆ, ಆಳುಗಳದ್ದು ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವೇನೋ ಕೈಯಿಂದೇ ಉಣಿಸಿದ್ದೀವಿ ಸರ್. 1 ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ? ಅಂದಾಜು 1-2 ಪ್ಯಾಕೆಟ್ ಅಂದರೆ 8 ಕೆಜಿ ಅಂದಾಜು ಬೇಕಾಗುತ್ತೆ ಸರ್. ಅದರೊಳಗಡೆ ಏನು ಅಂತರ ಬೆಳೆಗಳೇನು ತೊಗರಿ ಅಂಥದ್ದೇನು ಬೆಳೆಯೋದಿಲ್ವಾ? ಇಲ್ಲ, ಇಲ್ಲಿ ಮೆಕ್ಕೆಜೋಳದಲ್ಲಿ ಅಂಥ ಅಂತರ ಬೆಳೆಗಳಿಗೆ ಸರಿಯಾಗಲ್ಲ, ಅದು ಅದೇ ಎತ್ತರ ಆಗಿಬಿಡುತ್ತಲ್ಲ ಸರ್, ಬೇರೆ ಅಂತರ ಬೆಳೆಗಳಿಗೆ ಸರಿಯಾಗಲ್ಲ. ಹಂಗಾಗ್ಬಿಟ್ಟು ನಾವಿನ್ನು ದಾಳಿಂಬೆಯಲ್ಲಿ ಮಿಶ್ರವಾಗಿ ಹಾಕಿದ್ದೀವಿ ಸರ್. ಈಗ ದಾಳಿಂಬೆಯಲ್ಲಿ ಅಂತರ ಬೆಳೆಯಾಗಿ ಮೆಕ್ಕೆಜೋಳ ಬೆಳೀತಾ ಇದ್ರೆ ಇದರಿಂದ ದಾಳಿಂಬೆಗೆ ಏನು ಯಾವುದೇ ರೀತಿ ತೊಂದರೆ ಆಗಲ್ವಾ? ದಾಳಿಂಬೆಗೆ ಏನು ತೊಂದರೆ ಆಗಿಲ್ಲ ಸರ್, ಅದು ಇನ್ನೇನು ಸುಮ್ಮನೆ ಕೈ ಬಿಟ್ಟಂಗೆ ಅಷ್ಟೇ ಸರ್. ನೋಡೋಣ, ನೆಕ್ಸ್ಟ್ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಅದನ್ನ ಬೆಳಗ್ಗೆ ಬಿಡೋಣ ಅಂದ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ರೋಗಗಳು ಏನಾರು ಕಂಟ್ರೋಲ್ ಆದರೆ ಮಾಡೋಣ ಅಂದ್ಕೊಂಡಿದ್ದೀವಿ ಸರ್. ಈಗ ಇದರಲ್ಲಿ 2 ಅಡಿ ಅಂತರ ಕೊಟ್ಟಿರೋದ್ರಿಂದ ಮಧ್ಯದಲ್ಲಿ ಏನಾದರೂ ಅಂತರ್ಬೇಸ ಎಡೆಕುಂಟೆ ಅವನ್ನೆಲ್ಲ ಹೊಡಿತಿರ್ತಾರ? ಹ್ಞೂ ಸರ್, ಎಡೆಕುಂಟೆ ಹೊಡಿಸ್ತೀವಿ. ಇದು ಕಳೆನಾಶಕನೂ ಹೊಡೆದಿದ್ದೀವಿ ಸರ್ ಈ ಸಾರಿ. ಆ ಮಳೆ ಎಡೆಕುಂಟೆ ಹೊಡ್ಸೋಕ್ಕೆ ಟೈಮ್ ಆಗಲಿಲ್ಲ, ಮಳೆ ಇಡ್ಕೊಂಡಿದ್ದಕ್ಕೆ ಕಳೆನಾಶಕ ಹೊಡೆದಿದ್ದೀವಿ ಸರ್ ಈ ಸಾರಿ. ಈ ಭೂಮಿಗೆ ಕಳೆನಾಶಕ ಹೊಡೆಯೋದು ಅನುಕೂಲ ಅಂತೀರ ಅನನುಕೂಲ ಅಂತೀರ? ಸರ್ ಸದ್ಯಕ್ಕೇನೆ ಕಳೆ ಇಲ್ದಂಗೆ ಇರ್ತತೆ, ಆಮೇಲೆ ತುಂಬ ಎಫೆಕ್ಟ್ ಕೊಡುತ್ತೆ ಅಂತ ವಿಜ್ಞಾನಿಗಳೆಲ್ಲ ಹೇಳ್ತಾ ಇದಾರಲ್ವಾ. ಕಳೆನಾಶಕ ಭಾಳ ಉಪಯೋಗಿಸ್ಬಾರ್ದು ಅಂತಂದು ಹೇಳ್ತಿದ್ದಾರೆ ಸರ್. ನಾವು ಜಾಸ್ತಿ ಉಪಯೋಗಿಸಲ್ಲ, ಈ ಮಳೆ ಬಂದು ಕಂಟ್ರೋಲ್ ಆಗದಿದ್ದ ಕಿಚ್ಕೆ ಒಂದ್ಸರಿ ಹೊಡೆದಿದ್ದೀವಿ ಸರ್. ಅನಿವಾರ್ಯವಾಗಿ ಹೊಡಿಬೇಕಾಗಿತ್ತು ಸರ್. ಹೌದು ಸರ್, ಕಳೆ ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ. ನೀರು ಕೆಲವು ಕಡೆ ಡ್ರಿಪ್ ಮಾಡಿದೀವಿ, ಕೆಲವು ಕಾಯಿ ನೀರು ಕೊಡ್ತೀವಿ ಅಂತಂದ್ರೆ ಯಾವ ಪದ್ಧತಿ ಅನುಕೂಲ ಅಂತೀರ ರೈತರಿಗೆ? ಸರ್ ಸುಲಭ ಅಂದರೆ ಸ್ವಲ್ಪ ಡ್ರಿಪ್ ಮಾಡ್ಕೊಳ್ಳೋದೇ ಒಳ್ಳೇದು ಸರ್. ನೀರು ಕಟ್ಟೋದೂ ನೆಲ ಲೆವೆಲ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ, ಅದೂ ಒಳ್ಳೆ ಚೆನ್ನಾಗಿ ಬೆಳೆ ಬರುತ್ತೆ. ಅದಕ್ಕೆ ನಾವು ಎಷ್ಟು ಮಟ್ಟಿಗೆ ಗೊಬ್ಬರ ಕೊಟ್ಟಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡ್ರಿಪ್ಗಾದ್ರೂ ನೀಟಾಗಿ ಚೆನ್ನಾಗಿ ನೀರು ಸಪ್ಲೈ ಆಗಬೇಕು. ಹಂಗಾದರೆ ಬದ್ಧಗಳು ಮಾಡಿದ 4 ಸಾಲಿಗೂ ನೀರು ಕ್ಲೀನಾಗಿ ಆದರೆ ಮಾತ್ರ ಚೆನ್ನಾಗಿ ಎಲ್ಲ ಕಡೆನೂ ಬರುತ್ತೆ. ಚೆನ್ನಾಗಿ ಬಂತು ಸರ್ ನಮ್ಮದು, ಪರವಾಗಿಲ್ಲ. ಮತ್ತೆ ಏನಾದರೂ ಮೆಕ್ಕೆಜೋಳಕ್ಕೆ ಮೇಲೆ ಗೊಬ್ಬರ ಕೊಡ್ತೀರಾ? ಹಾಂ ಸರ್, ಬಿತ್ತನೆ ಮಾಡಬೇಕಾದ್ರೂ ತಳಗೊಬ್ಬರ ಕೊಟ್ಟಿರ್ತೀವಿ, ಮತ್ತೆ 20-25 ದಿನಕ್ಕೆ ಕೊಟ್ಟಿರ್ತೀವಿ, ಮತ್ತೆ ಡ್ರಿಪ್ ಮೂಲಕ ಒಂದು 4-5 ಸರಿ ಸಾಲಿಬಾಲ್ ಕೊಟ್ಟಿದ್ದೀವಿ ಸರ್. 10-15 ದಿನಕ್ಕೆ, ವಾರಕ್ಕೆ 15 ದಿನಕ್ಕೆ ಸಾಲಿಬಾಲು ಬಿಟ್ಟು ಬೆಳೆದಿದ್ದೀವಿ ಸರ್ ಈ ಸಾರಿ. ಮತ್ತೆ ಈಗ ಯಾವುದೇ ಬೆಳೆ ತೆಗಿಬೇಕಂದ್ರೆ ರೈತರು ಸಾಕಷ್ಟು ಕೀಟ ರೋಗಗಳ ಬಾಧೆ ಕಂಡು ಬರುತ್ತೆ, ಈ ಮೆಕ್ಕೆಜೋಳಕ್ಕೂ ಏನಾದರೂ ಕೀಟ ರೋಗಗಳ ಬಾಧೆ ಕಂಡು ಬರುತ್ತಾ? ಹೌದು ಸರ್, ಸುಳಿ ಬೀಳ್ತಕ್ಕಂಥದ್ದು ಮುಖ್ಯವಾದ ರೋಗ ಬರುತ್ತೆ. ಅದಕ್ಕೆ ಚೆನ್ನಾಗೇ ಇರುತ್ತೆ, ಸುಳಿ ಬಿದ್ದು ಒಣಗೋಗ್ಬಿಟ್ಟಿರುತ್ತೆ, ಅಂಥದಕ್ಕೆ 4-8 ಅಂತ ಹಾಕ್ತೀವಿ ಸುಳಿಗೆ. ಮತ್ತೆ ಕೆಲವು ಹಸ್ರುಳ ಬರುತ್ತೆ, ಅದಕ್ಕೂ ಸ್ಪ್ರೇ ಮಾಡ್ತೀವಿ ಸರ್. ಸರಿ, ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕು ಸರ್. ಮತ್ತೆ ಇದು ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗುತ್ತೆ? 120 ದಿನ, ಒಂದು 3 ತಿಂಗಳು, 120 ಒಂದೊಂದು ತಳಿಯಲ್ಲಿ ಒಂದೊಂದು 5-10 ದಿನ ವ್ಯತ್ಯಾಸ ಇರುತ್ತೆ ಸರ್ ಅಷ್ಟೇ. ಅಷ್ಟರಲ್ಲಿ ಬರುತ್ತೆ ಸರ್, 120-130 ದಿನದೊಳಗೆ ಬರುತ್ತೆ ಸರ್. ಮೆಕ್ಕೆಜೋಳನೆಲ್ಲ ಯಾವ ರೀತಿ ಕಟಾವು ಮಾಡ್ತೀರಾ? ನಾವು ತೆನೆ ಮುರಿದ್ಬಿಟ್ಟು ಸೊಪ್ಪೆ ಕಡ್ದಾಕಿ ಮಾಡ್ತೀವಿ ಸರ್. ಈ ಸಾರಿ ಹೆಂಗೆ ಮಾಡಿದ್ವಿ ಅಂದರೆ, ಸೊಪ್ಪೆಗೆ ಸ್ವಲ್ಪ ಮಳೆ ಇಟ್ಕೊಂಡು ಕರಗಾಗಿತ್ತಾ, ತೆನೆ ಮುರ್ಕೊಂಡ್ವಿ, ಎಲ್ಲ ರೋಟಾವೇಟ್ರ್ ಓಡಿಸಿ ಪುಡಿ ಮಾಡಿಸ್ಬಿಟ್ಟಿದ್ದೀವಿ ಸರ್. ಹಂಗೆ ಗೊಬ್ಬರ ಆಗಿಬಿಡಲಿ ನೆಲದಲ್ಲಿ ಅಂತಂದೇಳಿ ಆ ಥರ ಮಾಡಿಸಿದ್ದೀವಿ. ಇನ್ನೂ ಮಿಷನ್ ಬರುತ್ತೆ ಅಂತಾರೆ, ನಮ್ಮ ಕಡೆ ಇನ್ನೂ ಬಂದಿಲ್ಲ. ಹಂಗೆ ಭತ್ತ ಕೊಯ್ದಂಗೆ ಕಟಾವು ಮಾಡಿ ಹಂಗೆ ಬೀಜ ಬರ್ತಕ್ಕಂಥ ಮಿಷನ್ನು ಬರುತ್ತೆ ಅಂತ ಹೇಳ್ತಾರೆ ಸರ್. ಇನ್ನೂ ಸದ್ಯಕ್ಕೆ ಬಂದಿಲ್ಲ ನಮ್ಮ ಕಡೆ. ನೀವು ಇಷ್ಟೆಲ್ಲ ಚೆನ್ನಾಗಿ ಕೃಷಿ ಮಾಡಿದ್ರೆ 1 ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? 1 ಎಕರೆಗೆ 25-30 ಕ್ವಿಂಟಲ್ವರೆಗೂ ಬರುತ್ತೆ ಸರ್. ಬರುತ್ತೆ ಸರ್. ಮೆಕ್ಕೆಜೋಳನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ಸರ್ ಇಲ್ಲಿ ಚಳ್ಳಕೆರೆಯಲ್ಲಿ ನಮಗೆ ಮಾರುಕಟ್ಟೆ ಇದೆ ಸರ್. ಸ್ಥಳೀಯವಾಗಿ ಇಲ್ಲೂ ವ್ಯಾಪಾರಸ್ಥರು ಬರ್ತಾರೆ, ನಾವು ಇಲ್ಲೇ ಕೊಟ್ಟಿವಿ ಸರ್. ನಾವು ಇಲ್ಲೇ ಕೊಟ್ಟಿದ್ವಿ. ಏನು ರೇಟ್ ಸಿಗುತ್ತೆ? ನಮಗೆ 2,300 ರೂಪಾಯಿ ಸಿಕ್ತು ಸರ್ ಕ್ವಿಂಟಲ್ಗೆ. ನಮ್ಮದು ಒಂದು 2 ಎಕರೆಗೆ ಒಂದು 115-120 ಪ್ಯಾಕೆಟ್ ಆಗಿದ್ದು ಸರ್. ಈ ಥರ 2,300-400 ರೂಪಾಯಿ ರೇಟ್ ಸಿಕ್ಕರೆ ಅನುಕೂಲ ಅಂತಾರೆ ರೈತರಿಗೆ? ಪರವಾಗಿಲ್ಲ ಸರ್, ಇಷ್ಟು ಸಿಕ್ಕರು ನಮ್ಗೆ ಎಷ್ಟೋ. ನಮ್ಗೆ ಇನ್ನು ಮುಂಚೆ ಎಲ್ಲ ಇದೇ ಇಷ್ಟು, ಇವಾಗಲೇ ಇಷ್ಟೊಂದು ಸಿಕ್ಕಿರೋದು ನಮಗೆ ಜೀವನದಲ್ಲಿ. ಬರೀ 1,500, 1,200, 1,600 ಇಷ್ಟರೊಳಗೆ ಇದ್ವಿ. ಈ ಸಾರಿ ಇಷ್ಟು ಸಿಕ್ಕಿದೆ ಸರ್ ಮುಸ್ಕಿನ ಜೋಳಕ್ಕೆ. ಹೌದು ಸರ್. ಅಂದರೆ ನೀವು APMC ಮಾರ್ಕೆಟಲ್ಲೇ ಮಾರಾಟ ಮಾಡೋದು? ಹ್ಞೂ, ಅಲ್ಲೂ ಮಾಡ್ತೀವಿ ಸರ್, ಅಲ್ಲೂ ಮಾಡ್ತೀವಿ ಸರ್. ಹ್ಞೂ ಸರ್. ಮತ್ತು ಈ ಮೆಕ್ಕೆಜೋಳದಲ್ಲೇ ಬೇರೆ ಬೇರೆ ಬೆಳೆಗಳು ಏನು ಬೆಳೆಗಳು ಬೆಳಿತೀರಾ? ಅಂದರೆ ಮೆಕ್ಕೆಜೋಳ ಅಲ್ಲದೇ ನಾವು ಸ್ವಲ್ಪ ತರಕಾರಿ ಹಾಕ್ಕೊಂತೀವಿ, ಮನೆಗೆ ಸಾಕಾಗಷ್ಟು ಹಾಕ್ಕೊಂತೀವಿ ಸರ್. ನಾವು ಇಲ್ಲೆಲ್ಲ ಟೊಮೆಟೊ, ಬದನೆ, ಮತ್ತು ನಾನು ಹೇಳಬೇಕಂದ್ರೆ ಸ್ವಲ್ಪ ಸಾವಯವ ಕೃಷಿಯಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಮನೆಗೆ ಪೂರ್ತಿ ಹಾಕ್ಕೊಂಡಿದ್ದೀನಿ ಸರ್. ಎಲ್ಲ ತರಕಾರಿ, ಮೆಣಸಿನಕಾಯಿ, ಟೊಮೆಟೊ, ಬೀನ್ಸು, ಜವಳೆಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಕೋಸು, ಇವನ್ ಚೆಂಡು ಹೂವು ಸೈಡಲ್ಲಿ ಎಲ್ಲ ಹಾಕಿದ್ದೀನಿ ಸರ್. ಮನೆಗೆ ಪೂರ್ತಿ ಸ್ವಲ್ಪ ಅದು ಜೀವಾಮೃತ ಮಾಡಿಕೊಂಡು ನಾನು ನೈಸರ್ಗಿಕವಾಗಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸರ್, ಸಾವಯವ ಕೃಷಿ ಮಾಡಿಕೊಂಡು. ಈಗ ಸಾಕಷ್ಟು ಜನ ರೈತರಿಗೆಲ್ಲ ರಾಸಾಯನಿಕ ಕೃಷಿನೇ ಮಾಡ್ತಾರೆ, ನೀವು ಈ ಸಾವಯವದಲ್ಲಿ ತರಕಾರಿಗಳು ಬೆಳಿಬೇಕು ಅಂತ ಯಾಕೆ ಆಸಕ್ತಿ ಬಂತು? ಯಾಕೆ ಅಂದರೆ ನಮಗೆ ತಿನ್ನೋದಕ್ಕೆ ಪೂರ್ತಿ ಆದರೂ ಬೆಳ್ಕೊಳ್ಳೋಣ ಅಂತ. ಯಾಕಂದರೆ ಅದರಲ್ಲೇ ಮಾಡೋಕ್ಕೋದ್ರೆ ಸ್ವಲ್ಪ ಆದಾಯ ಕಡಿಮೆನೆ ಸರ್. ಇವಾಗ ನಾವೆಲ್ಲ ಜಮೀನಲ್ಲೂ ಸಾವಯವಾಗಿ ಮಾಡ್ಬೋದು, ಆದರೆ ನಮಗೆ ಅದರಿಂದ ಉತ್ಪನ್ನ ಕಡಿಮೆ ಆಗುತ್ತೆ, ನಮಗೆ ಜೀವನ ನಿರ್ವಹಣೆ ಕಷ್ಟ ಆಗುತ್ತೆ. ಹಾಗಾಗಿಬಿಟ್ಟು ನಾವು ಅಟ್ಲೀಸ್ಟ್ ನಾವು ತಿನ್ನೋದಕ್ಕೋಸ್ಕರವಾಗಾದರೂ ಕೆಮಿಕಲ್ ಮುಕ್ತವಾಗಿ ಜೀವನ ಮಾಡೋಣ ಅನ್ನೋ ಉದ್ದೇಶಕ್ಕೆ ತರಕಾರಿಗಳನ್ನು ಸಾವಯವಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿಯಾಗಿ ಒಂದು ಹಸು, ನಾಟಿ ಹಸು, ಅಮೃತ ತಳಿ ಹಸು ಕಟ್ಕೊಂಡಿದ್ದೀವಿ ಮನೆಗೆ ತಿನ್ನೋದಕ್ಕೋಸ್ಕರನೇ. ಒಂದು ಹಸು ಕಟ್ಕೊಂಡು ಆ ಹಸುವಿನ ಹಾಲು, ತುಪ್ಪ, ಮೊಸರು ತಿಂತಾ ಇದ್ದೀವಿ. ಸ್ವಲ್ಪ ಈಚೆಗೆ ಅಂದರೆ ನಾವು ಸುರಕ್ಷಿತವಾಗಿದ್ದೀವಿ ಸರ್. ಹೇಳಬೇಕು ಅಂದರೆ ಎಷ್ಟು ಖುಷಿಯಾಗಿ ಇದ್ದೀವಿ ಸರ್. ಈ ಥರ ತರಕಾರಿ ಬೆಳೆಯೋದ್ರಿಂದ ಪ್ರತಿ ದಿವಸ ಆದಾಯ ಬರುತ್ತೆ ಹೈನುಗಾರಿಕೆ ಮಾಡೋದ್ರಿಂದ, ಹಂಗಾಗ್ಬಿಟ್ಟು ಯಾಕೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ತರಕಾರಿ ಬೆಳೆದು ಮಾರಾಟ ಮಾಡಬಾರ್ದು? ಮಾಡ್ಬೇಕು ಸರ್, ಸ್ವಲ್ಪ ಇನ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಮನೆಗೆ ಮಾಡ್ಕೊತಾ ಇದ್ದೀನಿ. ಮುಂದಕ್ಕೆ ಈ ಥರ ಸಾವಯವ ತರಕಾರಿ ನಮ್ಮಲ್ಲಿ ಸಿಗುತ್ತೆ ಅಂತಂದೇಳಿ ಅದನ್ನು ಒಂದು ಮಾರ್ಕೆಟಾಗಿ ಮಾಡ್ಕೋಬೋದು ಸರ್, ಅದು ಒಂದು ಉದ್ದೇಶ ಇದೆ. ನನಗಿನ್ನು ಈಗ ಹಸುಗಳು ಸ್ವಲ್ಪ ಜಾಸ್ತಿ ಕಟ್ಟಿ ಜೀವಾಮೃತ ಇದು ಮಾಡೋದು, ಇದು ನನ್ನ ಉದ್ದೇಶ ಇದೆ ಸರ್, ಮಾಡಬೇಕು ಅಂತ ಹೇಳಿ. ನಾವಿನ್ನು ಹೊಸದಾಗಿ ಸ್ವಲ್ಪ ತೋಟ ಮಾಡ್ಕೊತಾ ಇದ್ದೀವಿ ಇವಾಗ. ಇನ್ನು ಸ್ವಲ್ಪ ಏನಾದ್ರು ಸರ್ಕಾರದ ಕಡೆಯಿಂದ ಯಾವ್ದಾದ್ರು ಸಹಾಯಧನ ಸಿಕ್ಕರೆ ಸ್ವಲ್ಪ ನಾವು ಶೆಡ್ ಮಾಡಿಕೊಂಡು ಅಲ್ಲಿ ತೋಟದಲ್ಲಿ ಮಾಡ್ಕೋಬೇಕು ಅಂತ ಒಂದು ಆಸೆ ಇದೆ ಸರ್. ನಾವು ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಇದೆಲ್ಲ ಮಾಡಬೇಕು ಅಂತ ಇದೆ ಸರ್. ಈಗ ಸಹಾಯಧನ ಅಂದರೆ ಈಗ ತೋಟಗಾರಿಕೆ ಇಲಾಖೆಯಿಂದ ನಿಮಗೆ ಡ್ರಿಪ್ ಮಾಡ್ಕೊಳ್ಳಿಕ್ಕು, ಬೇರೆ ಬೇರೆ ಶೆಡ್ ಮಾಡ್ಕೊಳ್ಳಿಕ್ಕು ಅದಕ್ಕೆಲ್ಲ ಸಹಾಯಧನ ಇದೆ, ಅದೇನಾದರೂ ಪಡ್ಕೊಂಡಿಲ್ವಾ ನೀವು? ಅಪ್ಲಿಕೇಶನ್ ಹಾಕಿದ್ದೀವಿ ಸರ್. ಇನ್ನೂ ನಮ್ಮಂಥ ಸಾಮಾನ್ಯರಿಗೆ ಸೌಲಭ್ಯಗಳು ಸಿಗೋದು ಕಷ್ಟ ಸರ್, ನೋಡೋಣ, ಟ್ರೈ ಮಾಡ್ತಾ ಇದ್ದೀವಿ. ಸಿಕ್ಕರೂ ಸಿಗದಿದ್ರೂ ಮಾಡೋ ಉದ್ದೇಶ ಇದೆ ಸರ್, ಮಾಡ್ತೀವಿ. ಬೇರೆ ಬೇರೆ ಬೆಳೆಗಳು ನೀವು ಹೇಳ್ದಂಗೆ ಮೆಕ್ಕೆಜೋಳ, ಈರುಳ್ಳಿ, ದಾಳಿಂಬೆ ಇಂಥವೆಲ್ಲ ಆರು ತಿಂಗಳು ವರ್ಷಕ್ಕೆ ಆದಾಯ ತಂದು ಕೊಡುತ್ತೆ, ಅದು ಬರ್ಬೋದು ಬರದಲ್ಲೇ ಇರ್ಬೋದು. ಈ ಥರ ನೀವು ಹೇಳ್ದಂಗೆ ಹೂವು ತರಕಾರಿ ಬೆಳೆಗಳು ಚೆನ್ನಾಗಿ ನೀವು ಆರೈಕೆ ಮಾಡಿದರೆ ಪ್ರತಿ ದಿವಸನೂ ದುಡ್ಡು ಬರುತ್ತೆ, ಅನುಕೂಲ ಆಗುತ್ತೆ. ಹೌದು ಸರ್, ಪ್ರತಿದಿನನೂ ಆದಾಯ ಬರುತ್ತೆ. ಜೊತೆಗೆ ಒಂದು 100 ತೆಂಗಿನ ಗಿಡ ಹಾಕಿದ್ದೀವಿ, ಅವನ್ನು ಆರೈಕೆ ಮಾಡ್ಕೊಂಡ್ರೆ ನಮಗೆ ಇನ್ನೊಂದು 5-6 ವರ್ಷ ಹೋದರೆ ಅವು ನಮಗೆ ಬೆಳೆಯಾಗಿ ಬರುತ್ತೆ. ಒಂದು ವರ್ಷ ಆಗಿದೆ ಹಾಕಿ, ಇನ್ನೊಂದು 3 ವರ್ಷ ಹೋದರೆ ಬರ್ಬೋದು. ಹಾಕಿದ್ದೀವಿ ಸರ್, ಹಂಗೇನೆ ಎಲ್ಲ ನಮ್ಮ ಉದ್ದೇಶ ಎಲ್ಲ ಹಣ್ಣಿನ ಗಿಡಗಳು ಸದ್ಯಕ್ಕೆ ನಮಗೆ ತಿನ್ನೋದಕ್ಕೆ ಪೂರ್ತಿಯಾಗಲಿ ಎಲ್ಲ ಹಣ್ಣಿನ ಗಿಡಗಳು ಹಾಕೋಬೇಕು ಅಂತ ಹೇಳಿ ಇದೆ. ಈ ಥರ ಎಲ್ಲ ಮಾಡಬೇಕು ಅಂತ ಇದೆ ಸರ್. ಈಗ ಸಾಕಷ್ಟು ಜನ ರೈತರು ನೀವು ಹೇಳ್ದಂಗೆ ಈರುಳ್ಳಿ, ಮೆಕ್ಕೆಜೋಳ, ದಾಳಿಂಬೆ ಇಂಥವೆಲ್ಲ ಸಾಕಷ್ಟು ಬೆಳೆಗಳು ರೈತರಿಗೆ ಹೆಚ್ಚು ನಷ್ಟನೇ ತಂದು ಕೊಡ್ತವೆ. ಹಂಗಾಗ್ಬಿಟ್ಟು ನಾವು ಇನ್ನೂ ಏನಾದರೂ ತೋಟಗಾರಿಕೆ ಬೆಳೆಗಳು ಮಾವು, ಸಪೋಟ, ದಾಳಿಂಬೆ ಇತ್ತೀಚೆಗಂತೂ ಸಾಕಷ್ಟು ಜನ ರೈತರು ಎಲ್ಲ ಅಡಿಕೆ ಹಾಕ್ತಾಯಿದ್ದಾರೆ, ಆ ಥರ ಏನು ಉದ್ದೇಶ ಏನಿಲ್ಲ? ಹಾಂ, ಅಡಿಕೆ ತುಂಬ ಹಾಕ್ತಾಯಿದ್ದಾರೆ ಸರ್. ನಮಗೆ ಇವಾಗ ಅಡಿಕೆ ಹಾಕ್ಕೊಂಡು ಕುಂತ್ಬಿಟ್ರೆ ನಮಗೆ ಮಕ್ಕಳು ಓದ್ತಾ ಇದ್ದಾವೆ, ಇವಾಗ ಸದ್ಯಕ್ಕೆ ನಮ್ಗೆ ಆದಾಯ ಬೇಕು. ನಾವು ಇನ್ನೊಂದು 1-2 ವರ್ಷ ಬಿಟ್ಕೊಂಡು ಅವಾಗ ಪೊಸಿಷನ್ ನೋಡ್ಕೊಂಡು ಹಾಕ್ಬೇಕಂತ ಹೇಳಿ ಸದ್ಯಕ್ಕೆ ನಮಗೆ ತಾತ್ಕಾಲಿಕವಾಗಿ ಮಕ್ಕಳಿಗೆ ಎಜುಕೇಷನ್ಗೋಸ್ಕರ ಹಣವನ್ನು ಒದಗಿಸ್ಬೇಕಾಗಿರೋದ್ರಿಂದ ನಾವು ಈ ಬೆಳೆಗಳನ್ನೇ ಇಡ್ತಾ ಇದ್ದೀವಿ ಸರ್, ಅಲ್ಪಾವಧಿ ಬೆಳೆಗಳನ್ನೇ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಕೃಷಿ ಒಂದೇ ರೈತನ ಕೈ ಹಿಡಿಯಲ್ಲ, ಕೃಷಿ ಜೊತೆಗೆ ಏನಾದರೂ ಉಪಕಸಬು ಮಾಡಬೇಕಪ್ಪ, ಹೈನುಗಾರಿಕೆ ಮಾಡೋದು, ಸ್ವಲ್ಪ ಕುರಿ ಮೇಕೆ ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು ಅಂತೆಲ್ಲ ಹೇಳ್ತಿರ್ತಾರೆ, ಏನಾದರೂ ಉಪಕಸಬುಗಳು ಅಳವಡಿಸ್ಕೊಂಡಿಲ್ವಾ ನೀವು? ಅದೇ ಸರ್, ಹೈನುಗಾರಿಕೆ ಮಾಡ್ಕೊತಿದ್ದೀವಿ ಸರ್ ಸದ್ಯಕ್ಕೆ. ನಾವು ಎಷ್ಟು ಹಸುಗಳಿದ್ದಾವೆ ಈಗ? 2 ಹಸು ಇದೆ ಸರ್ ಅಷ್ಟೇ, ಮುಂದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಕೊತೀವಿ ಸರ್. ಅಂದರೆ ಈಗ ನಾಟಿ ಹಸುಗಳು ಮಾತ್ರ ಸಾಕಾಣಿಕೆ ಮಾಡಿದ್ದೀವಿ? ಹಾಂ, ನಾಟಿ ಹಸು ಮಾತ್ರ ಸಾಕಾಣಿಕೆ ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ನಮಗೆ ತಿನ್ನೋದಕ್ಕೆ ನಮಗೆ ಸ್ವಲ್ಪ ಗೊಬ್ಬರ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡಿದ್ದೀವಿ ಸರ್. ಈ ಮಿಶ್ರತಳಿ ಹಸುಗಳು ಸಾಕಾಣಿಕೆ ಮಾಡಿದಾಗ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ ಅಂತಾರೆ, ಆ ಕಡೆಗೆ ಏನು ಒಲವಿಲ್ಲ? ಇಲ್ಲ ಸರ್, ನನಗೆ ಹಾಲಿನಿಂದ ದುಡ್ಡು ಮಾಡೋ ಒಲವಿಲ್ಲ ಸರ್. ನನಗೇನಂದರೆ ನಾಟಿ ಹಸುಗಳೇ ಕಟ್ಟಬೇಕು, ಅದರ ಉತ್ಪನ್ನಗಳನ್ನು ನಾನು ಮಾರಿ ಮಾಡಬೇಕು ಅನ್ನೋ ಉದ್ದೇಶ ನನಗಿದೆ ಸರ್, ನನ್ನ ಉದ್ದೇಶ ಹಂಗಿದೆ ಸರ್. ಅದರಿಂದ ಆದಾಯ ಕಡಿಮೆ ಆದರೂ ಪರವಾಗಿಲ್ಲ, ನಮಗೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದದು ಅನ್ನೋ ಉದ್ದೇಶಕ್ಕೆ ನನ್ನ ಉದ್ದೇಶ ಹಂಗಿದೆ ಸರ್. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀರ? ಮುಂದೆ ಅಂದರೆ ಮಾಮೂಲಿ ಒಂದಿಷ್ಟು ಟೊಮೆಟೊ ಹಾಕ್ಬೋದು ಅಥವಾ ಬದನೆ, ಈ ಥರ ಒಂದೊಂದು 1-2 ಎಕರೆಗೂ ಹಾಕ್ಕೊಂಡು ಪಕ್ಕದಲ್ಲೆಲ್ಲ ಹಾಕ್ತಾ ಇದ್ದಾರೆ ಸರ್. ಜೊ ಒಟ್ಟಿಗೆ ನಿರ್ವಹಣೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಹಾಕ್ಬೇಕಂತ ಇದೆ ಸರ್. 1 ಎಕರೆಗೆ ಟೊಮೆಟೊ ತರಕಾರಿ ಬೆಳೆಗಳನ್ನು ಹಾಕಬೇಕು ಅಂತ ಇದೆ ಸರ್. ಮನೇಲಿ ಎಷ್ಟು ಜನ ಇದ್ದೀರಾ, ಏನೇನು ಕೆಲಸ ಮಾಡ್ತೀರಾ ಜಮೀನಿನಲ್ಲಿ? ಸರ್, ಈಗ ಸದ್ಯಕ್ಕೆ ನಾವು 4 ಜನ ಇದ್ದೀವಿ ಸರ್. ನಮ್ಮ ಮಕ್ಕಳಿಬ್ಬರು ಓದ್ತಾ ಇದ್ದಾರೆ. ನನ್ನ ಮಗಳದು BSc ಆರ್ಟಿಕಲ್ಚರ್ ತೋಟಗಾರಿಕೆ, ಇದರಲ್ಲಿ ಡಿಗ್ರಿ ಮುಗೀತು ಸರ್. ಈಗ ನನ್ನ ಮಗ 1st PUC ಓದ್ತಾ ಇದ್ದಾನೆ. ಅವರು ಇನ್ನೂ 1-2 ವರ್ಷ ಓದ್ತಾರೆ. ಅವಳು ಇನ್ನು ಇದು ಕೋಚಿಂಗ್ ಹೋಗ್ಬೇಕಂತಿದ್ದಾಳೆ. ಅವ್ರು ಓದಿಸೋದೆ ನಮ್ಮನ್ನು ಗುರಿಯಾಗಿದೆ ಸರ್. ನಾವು ಮಾಡ್ತೀವಿ, ಮುಂದಕ್ಕೆ ನಮಗೂ ಸಲಹೆ ಕೊಡೋಕ್ಕೆ ಅಂತಂದೇಳಿ ತೋಟಗಾರಿಕೆ ಡಿಗ್ರಿ ಪಡೆದಿದ್ದಾಳೆ ಸರ್. ಹಂಗಾಗಿ ನಮಗಿನ್ನು ಮುಂದಕ್ಕೆ ಒಳ್ಳೊಳ್ಳೆ ಸಲಹೆಗಳು ಸರ್ಕಾರದಿಂದ ನಮಗೆ ಏನು ಸೌಲಭ್ಯಗಳು ಸಿಗುತ್ತೆ ಎಲ್ಲ ಒದಗಿಸ್ಕೊಡ್ತಾರೆ ಮುಂದಕ್ಕೆ ಅನ್ನೋ ಉದ್ದೇಶನೂ ಇದೆ ನಮಗೆ. ಹಂಗಾಗ್ಬಿಟ್ಟು ನಮಗೂ ಬೇಕಾಗಿರೋ ಸಲಹೆನೂ ಕೊಡ್ತಿದ್ದಾರೆ ಸರ್. ಈಗ ಮಗಳನ್ನ ಯಾಕೆ ತೋಟಗಾರಿಕೆಗೆ ಸಂಬಂಧಪಟ್ಟ ಒಂದು ವಿಷಯನೇ ಕೊಡಿಸಿ ವಿದ್ಯಾಭ್ಯಾಸ ಮಾಡಿಸಿದ್ರೆ? ಅಂದರೆ ಅವಳಿಗೂ ಅದರಲ್ಲಿ ಆಸಕ್ತಿ ಇತ್ತು ಸರ್. ಮೇಲಾಗಿ CET ಸಿಕ್ತು ಅವಳಿಗೆ. ಇಲ್ಲಿ ಹೇಳಬೇಕು ಅಂದರೆ ಈ 4-5 ವರ್ಷದಿಂದ ಯಾರಿಗೂ ಸಿಕ್ಕಿರಲಿಲ್ಲ. ಅವಳು ಚೆನ್ನಾಗಿ ಮಾಡಿದ್ಲು, ಅವಳಿಗೆ ಸೀಟ್ ಸಿಕ್ತು, ಖುಷಿಯಾಗಿ ಓದ್ಲು ಇಲ್ಲೇ ಹಿರಿಯೂರು ಬಬ್ಬೂರ್ ಫಾರಮ್ ಇದರಲ್ಲಿ. ಮೊನ್ನೆ ರೀಸೆಂಟಾಗಿ ಮುಗಿಯಿತು ಸರ್ ಅವಳದು ಡಿಗ್ರಿ. ಜಮೀನಲ್ಲಿ ನೀವು ಏನೇನು ಕೆಲಸ ಮಾಡ್ತೀರಾ? ಸರ್, ಜಮೀನಿನಲ್ಲಿ ನಾವು ಎಲ್ಲ ಕೆಲಸನೂ ಮಾಡ್ತೀವಿ ಸರ್. ಈವನ್ ಯಾವ ಕೆಲಸನೂ ಬಿಡಲ್ಲ. ಕಾಲುವೆ ಕಣಿವೆ ಮಾಡೋದ್ರಿಂದ ಹಿಡಿದು ಕಳೆ ತೆಗೆಯೋದು, ನೀರು ಹಾಯಿಸೋದು, ಎಲ್ಲ ಕೆಲಸನೂ ಮಾಡ್ತೀವಿ ಸರ್. ಕಷ್ಟ ಅನ್ಸಲ್ವಾ? ಕಷ್ಟ ಅನ್ಸಲ್ಲ ಸರ್. ನಮಗೆ ಮಾಡಿದ್ದಕ್ಕೆ ಬೆಳೆ ಚೆನ್ನಾಗಿ ಬಂದ್ಬಿಟ್ರೆ ಸಮೃದ್ಧಿಯಾಗಿ, ಅದೆಷ್ಟೇ ಕಷ್ಟ ಇದ್ರೂ ಕಷ್ಟ ಅನ್ಸಲ್ಲ ಸರ್ ನಮಗೆ. ಸಾಕಷ್ಟು ಜನ ಮಹಿಳೆಯರು ಈ ಕೃಷಿ ಬದುಕು ತುಂಬ ಕಷ್ಟಪ್ಪ, ನಮಗೆ ಬಿಸಿಲಲ್ಲಿ ಮಾಡಲಿಕ್ಕಾಗಲ್ಲ, ಸಗಣಿ ಮುಟ್ಲಿಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ, ಅಂಥ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಅಂದರೆ, ನಾವು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಒಂದು ಗಾದೆ ಇರೋ ಥರ, ನಾವು ಎಷ್ಟು ನಿಷ್ಠೆಯಿಂದ ಮಾಡ್ತೀವಿ, ನಮಗೆ ಒಂದು ಬೆಳೆ ಫೇಲ್ ಆದ್ರೂ ಇನ್ನೊಂದು ಬೆಳೆಯಲ್ಲಿ ನಮಗೆ ದೇವರು ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ಇಟ್ಕೊಂಡು ನಾವು ಮಾಡ್ಬೇಕು ಸರ್. ಹಂಗಾಗ್ಬಿಟ್ಟು ನಾವು ಅದು ಆ್ಯಕ್ಚುಲಿ ಸಗಣಿ ಮುಟ್ಟೋದ್ರಿಂದ ನಮ್ಗೆ ಒಳ್ಳೆ ಸ್ಯಾನಿಟೈಸ್ ಆಗುತ್ತೆ, ಚರ್ಮ ಕಾಯಿಲೆಗಳೇನೇ ಇದ್ರೂ ಹೊರಟೋಗುತ್ತೆ ಸರ್. ಹಂಗಾಗ್ಬಿಟ್ಟು ನಾವು ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಇಟ್ಕೋಬಾರ್ದು. ಅದೆಲ್ಲ ಒಂದೆರಡು ದಿನಕ್ಕಷ್ಟೇ ಸರ್, ಅಂದ ಚಂದ ಎಲ್ಲ ಎಷ್ಟು ದಿನ ಇರುತ್ತೆ ಸರ್? ಹಂಗಾಗ್ಬಿಟ್ಟು ನಾವು ಕೃಷಿಯನ್ನು ನಂಬಿದ ಮೇಲೆ ಅವು ನಮ್ಮ ಅವಿಭಾಜ್ಯ ಅಂಗ ಆಗಿರ್ಬೇಕು ಸರ್ ಅಂತ ನನ್ನ ಉದ್ದೇಶ ಸರ್. ಈಗ ಒಂದು ಬೆಳೆ ಲಾಸ್ ಆದ್ರೆ ಒಂದು ಬೆಳೆ ಕೈ ಹಿಡುತ್ತೆ ಅಂತೀರ. ಸಾಕಷ್ಟು ಜನ ನಾವು ಕೃಷಿಕರು ಮಾತಾಡಿಸ್ಬೇಕಾದ್ರೆ ಕೃಷಿ ಏನಂತ ಲಾಭದಾಯಕ ಅಲ್ಲಪ್ಪ ಅಂತ ಅಂದು ಕೃಷಿಯಿಂದ ಹಿಂದೆ ಸರಿತಾರೆ. ಈಗ ಯುವಕರಂತೂ ಈ ಕೃಷಿ ಕಡೆಗೆ ಆಸಕ್ತಿನೇ ತೋರಿಸೋದಿಲ್ಲ, ಎಲ್ಲ ಬೆಂಗಳೂರು ಮೈಸೂರು ಅಂತ ಎಲ್ಲ ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂಥ ಯುವಕರಿಗೆ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ಸರ್, ನಾವು ಮೈ ಬಗ್ಸಿ ಮಾಡಬೇಕು. ರಾತ್ರಿ ಹಗಲು ನಾವು ಎಷ್ಟು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತೀವಿ, ನಾವು ಅದೇ ಒಂದು ಕಂಪ್ನಿ ಕೆಲಸಕ್ಕೆ ಹೋಗಲಿ, ಅವ್ರು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ದುಡಿಸ್ಕೊತಾರೆ. ಅಷ್ಟರ ಮಟ್ಟಿಗೆ ನಾವು ಹೋಗಿದ್ವಿ ಒಂದು 2 ವರ್ಷ ಬೆಂಗಳೂರಿಗೆ. ಆ ಜೀವನ ನೋಡಿಬಿಟ್ಟು ನಾವು ಇರಲ್ಲ ಅಂತಂದೇಳಿ ಬಿಟ್ಟು ಹೊರಟು ಬಂದ್ವಿ ಸರ್. ಯಾಕಂದರೆ ಮದುವೆ ಆದಾಗ ಒಂದು ವರ್ಷ ಹೋಗಿದ್ವಿ ನಾವು. ಆ ಜೀವನ ಹೆಂಗಿರುತ್ತೆ ಇಲ್ಲಿ ಬೆಳೆಗಳು ತುಂಬ ಕಷ್ಟ ಆದಾಗ ಅಂತ ಹೇಳಿ ಹಂಗೆ ಹೋದಾಗ ಆ ಜೀವನನೂ ನೋಡಿ ಬಂದ್ವಿ ನಾವು. ಎಷ್ಟು ಸಲೀಸಾಗಿ ನಮಗೆ ಆರಾಮದಾಯಕವಾಗಿ ಕೆಲಸ ಮಾಡ್ತೀವಿ, ತುಂಬ ಬಿಸಿಲಿದ್ದಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ, ತಣ್ಣನತ್ನಾಗೆ ರಾತ್ರಿ ಕತ್ಲಾಗಲಿ ಕೆಲಸ ಮಾಡ್ತೀವಿ ನಮ್ಮ ಕೆಲಸ. ನಾವು ನಮ್ಮನ್ನು ಯಾರು ಕೇಳೋರಿದ್ದಾರೆ? ಒಬ್ಬರು ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಾವು ಸ್ವತಂತ್ರವಾಗಿ ಕೆಲಸ ಮಾಡಿಕೊಂಡು ನಾವು ಶ್ರದ್ಧೆಯಿಂದ ಮಾಡಿದರೆ ನಮಗೆ ತೀರಾ ಲಾಸ್ ಆಗಲ್ಲ. ಪ್ರಕೃತಿ ವಿಕೋಪದಿಂದ ಒಂದೊಂದ್ಸರಿ ಹೆಚ್ಚು ಕಡಿಮೆ ಆಗುತ್ತೆ, ಬಿಟ್ಟರೆ ನಮಗೆ ಮಾಡಿದ್ದಕ್ಕೆ ತೀರಾ. ನಾವು ದೊಡ್ಡ ಸಾವುಕಾರ ಆಗೋದು ಬೇಡ, ಸಾವುಕಾರ ತಿನ್ನೋದಷ್ಟೇ ನಾವು ತಿನ್ನೋದು ಅಷ್ಟೇ. ನಾವು ಜೀವನ ನಿರ್ವಹಣೆಗೆ ನಮ್ಮ ಮಕ್ಕಳಿಗೆ ನಿರ್ವಹಣೆ ಮಾಡ್ಕೊಳೋದಕ್ಕೂ ಆದರೆ ಸಾಕು ಸರ್. ಇಷ್ಟು ಇದ್ದಿದ್ರಲ್ಲಿ ನಾವು ತೃಪ್ತಿ ಪಟ್ಕೊಂಡು ಜೀವನ ಮಾಡಿದರೆ ನಮಗೆ ಹೆಚ್ಚಿನ ಇದಾಗಲ್ಲ ಸರ್ ಅಂತ ಒಂದು ಹೇಳ್ತೀನಿ ಸರ್. ನಾನು ಇಷ್ಟು ವರ್ಷದೊಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆಯಾ? ಹೌದು ಸರ್, ನನಗೆ ಎಷ್ಟು ಮಾಡಿದರೂ ಬೇಜಾರಾಗಲ್ಲ ಸರ್. ನಮಗೆ ಎಷ್ಟು ಮಾಡಿದರೂ ನೆಕ್ಸ್ಟ್ ಇದನ್ನು ಈ ಥರ ಮಾಡಬೇಕು, ನೆಕ್ಸ್ಟ್ ಈ ಥರ ಮಾಡಬೇಕು ಅನ್ನೋ ಆಸೆ ಬರುತ್ತೋ ಹೊರತಾಗಿ ನನಗೆ ಇದರಿಂದ ಬೇಜಾರಾಗಿದೆ ಅಂತ ಅನಿಸಲ್ಲ ಸರ್, ಅನಿಸಲ್ಲ ಸರ್. ಕೃಷಿಯಲ್ಲಿ ನಿಮ್ಮ ಯಜಮಾನರು ಸಹಕಾರ ಕೊಡ್ತಾರ? ಹೌದು ಸರ್, ಅವರು ಅವ್ರ ಸಹಕಾರದಿಂದನೇ ಮುಖ್ಯವಾಗಿ ಸರ್. ಅವರು ರಾತ್ರಿ ಆಗಲೂ ಅವರು ಅಷ್ಟೇ ಇನ್ವಾಲ್ವ್ ಆಗಿ ಮಾಡ್ತಾರೆ ಸರ್. ಇಲ್ಲದೆ ಒಬ್ಬರು ಮಾಡಿದರೆ ಆಗಲ್ಲ ಸರ್. ಇದು ಮನೆ ಮಕ್ಕಳೆಲ್ಲ ಸಹಾಯನೂ ಆಗಬೇಕು. ನಮ್ಮ ಮಕ್ಕಳಿಗೂ ತೀರಾ ಒತ್ತಡ ಆದಾಗ ಒಂದಿನ ಆಫ್ ಸ್ಕೂಲ್ ಆಬ್ಸೆಂಟ್ ಮಾಡಿಸಿ ನಾವು ಔಷಧಿ ಹೊಡೆಯೋದಿದ್ದಾಗ ಬೇರೆ ಬೆಳೆ ಕಟಾವು ಮಾಡಬೇಕಾದ್ರೆ ರಜೆ ಮಾಡಿಸಿ ಕರ್ಕೊಂಡು ಹೋಗ್ಬಿಡ್ತೀವಿ ಒಂದೊಂದು ದಿನ. ಏನು ಮಾಡೋಕ್ಕಾಗಲ್ಲ, ಆಳುಗಳು ಸಿಗಲ್ಲಲ್ಲ ಅಂತ ಸಂದರ್ಭ ಬಂದಾಗ. ಅಂದರೆ ಮಕ್ಕಳಿಗೂ ಈ ಕೃಷಿ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ತಾ ಇದ್ರೆ? ಓ ಹೌದು ಸರ್, ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ ಸರ್ ಮಕ್ಕಳು. ಲಾಕ್ಡೌನ್ ಟೈಮಲ್ಲಿ ಅಂದರೆ ನಮಗೆ ತುಂಬ ಉಪಯೋಗ ಆಯಿತು. ಲಾಕ್ಡೌನ್ ಆಗಿ ಮನೆಯಿಂದನೇ ಆನ್ಲೈನ್ ಕ್ಲಾಸ್ಗಳು ನಡೆದ್ರೂ ಎಲ್ಲ ಕೆಲಸ ಕಲಿಸಿದ್ದಾರೆ ಸರ್. ಈಗ ಎಂಥ ಕೆಲಸಕ್ಕಿಟ್ಟರು ಮಾಡ್ತಾರೆ ಸರ್ ಮಕ್ಕಳು. ಇವಾಗ ಏನು ದೊಡ್ಡ ಡಿಗ್ರಿ ಆಗಿ ದೊಡ್ಡ ಕೆಲಸ ಆಗದಿದ್ರು ಇಲ್ಲಿ ಜೀವನ ಮಾಡ್ಕೊಂಡು ತಿನ್ನೋದು ಕಲ್ತಿದ್ದಾರೆ ಸರ್. ಈಗ ಇಂದ್ರ ಮರಿ, ಈ ಕೃಷಿ ಬದುಕಿಗೆ ಸಂಬಂಧಪಟ್ಟಂಗೆ ಯಾರಾದರೂ ರೈತರು ಮಹಿಳೆಯರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಸರ್ ನನಗೆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಲಿ ಹೇಳ್ರಿ ಸರ್. ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಮಾತಾಡ್ತೀನಿ. ನಿಮ್ಮ ಫೋನ್ ನಂಬರ್ ಹೇಳ್ರಿ. 9743-6-1-1-6-5. ರೈತ ಬಾಂಧವರೇ, ಇದು ಚಳ್ಳಕೆರೆ ತಾಲೂಕು ದೊಡ್ಡುಳ್ಳಾರ್ತಿಯ ರೈತ ಮಹಿಳೆ ಶ್ರೀಮತಿ ಇಂದ್ರಮ್ಮ ಅವರ ಮೊಬೈಲ್ ಸಂಖ್ಯೆ 9763-67-11-65. ಬಹಳ ಸಂತೋಷ ಇಂದ್ರಮ್ಮರೇ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು. ಇದುವರೆಗೂ ಕೃಷಿ ಬದುಕಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಎಂಎಚ್ ಇಂದಿರಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಜನಪದ ಗೀತೆಯನ್ನು ಕೇಳೋಣ.

ಮುದ್ದಿನ ಹಿರಿಯ ಮಗಳಾದೆ, ಮುದ್ದಿನ ಹಿರಿಯ ಮಗಳಾದೆ, ಕಣ್ಣು ಕಾಣುವ ತನಕ ಬೆನ್ನು